ಈ ಒಂದು ಆವರಣದಲ್ಲಿ ಅಥವಾ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣಗಳಲ್ಲಿ ಎಲ್ಲ ಥರದ ಬೀಜಗಳ ಲಭ್ಯತೆ ಮತ್ತು ತಾಂತ್ರಿಕ ಮಾಹಿತಿಯನ್ನು ಪೂರ್ವ ಮುಂಗಾರು ದಿನಗಳಲ್ಲಿ ರೈತರಿಗೆ ಲಭ್ಯತೆ ಮಾಡಬೇಕನ್ನೋ ಉದ್ದೇಶದಿಂದ ಈ ವರ್ಷದಿಂದ ನಮ್ಮ ಮಾನ್ಯ ಕುಲಪತಿಗಳ ಆದೇಶದ ಮೇರೆಗೆ ಹಾಗೂ ನಮ್ಮ ಕೃಷಿ ಮಹಾವಿದ್ಯಾಲಯದ ಡೀನ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಮಡೆನೂರು ಕೃಷಿ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧಿಕಾರಿಗಳಾದ ಡಾಕ್ಟರ್ ನಾಗಪ್ಪ ದೇಸಾಯಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನೇನು ನಮ್ಮ ಮುಂಗಾರು ಆಗಮಿಸ್ತಾ ಇದೆ, ನಾವು ಏನು ಪೂರ್ವ ಮುಂಗಾರು ಬರ್ತಾ ಇರತಕ್ಕಂಥದ್ದು, ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತಕ್ಕಂಥದ್ದು. ಆ ಒಂದು ಸಿದ್ಧತೆಗೋಸ್ಕರ ಪ್ರಮುಖವಾಗಿ ನಾವು ಒಂದೇ ಸೂರಿನಡಿಯಲ್ಲಿ ಸಿಗ್ತಾ ಇರತಕ್ಕಂಥ ಎಲ್ಲ ನಮ್ಮ ಬೆಳೆಗಳಿರ್ಬೋದು, ನಾವು ಯಾವ ಬೆಳೆಗಳನ್ನು ಆಯ್ಕೆ ಮಾಡಬೇಕು, ಯಾವ ತಳಿಗಳನ್ನು ಆಯ್ಕೆ ಮಾಡಬೇಕು, ಆ ಒಂದು ತಳಿ ಅಲ್ಪಾವಧಿ ಇದೆಯಾ ದೀರ್ಘಾವಧಿ ಇದೆಯಾ ಅಂತೇಳಿ ತಿಳ್ಕೊಂಡಿರಬೇಕಾಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಕೆಲವೊಂದು ತಳಿಗಳು ರೋಗ ನಿರೋಧಕ ಶಕ್ತಿಗಳು ಇದಾವ ಇಲ್ಲ ಅಂತೇಳಿ ನಾವು ಅದರ ಬಗ್ಗೆ ಮಾಹಿತಿನೂ ಸಹ ನಾವು ನಮ್ಮ ಇದೇ ಒಂದು ಕೇಂದ್ರದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಸುಧಾರಿತ ಬೇಸಾಯ ಪದ್ಧತಿಗಳ ಬಗ್ಗೆ, ಮಣ್ಣು ನೀರಿನ ಸಂರಕ್ಷಣೆಗಳ ಬಗ್ಗೆ, ಹೋದ ವರ್ಷ ನಮಗೆ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು, ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ಬಸವ ಕಾಲುವೆಗಳ ಮುಖಾಂತರ ನಾವು ಹೊರ ಹಾಕುವಂಥದ್ದು, ಆ ಒಂದು ಪದ್ಧತಿಗಳನ್ನು ಅಳವಡಿಕೆ ಮಾಡಬೇಕಾಗುತ್ತೆ. ಅಭಿವೃದ್ಧಿ ಇಲಾಖೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಕೆಲವೊಂದು ಪರಿಕರಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಅದನ್ನು ಸಹ ರೈತರು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಮಾಹಿತಿ ಪಡ್ಕೊಂಡು ಆ ಒಂದು ಪಡಿಬೇಕಾಗುತ್ತೆ. ಬೀಜೋಪಚಾರದ ಬಗ್ಗೆ ಮಾಹಿತಿ ಮತ್ತು ಕೊಯ್ಲೋತ್ತರ ನಿರ್ವಹಣೆ ಸಂಸ್ಕರಣೆ ಮತ್ತು ಅದಕ್ಕಿಂತ ಪ್ರಮುಖವಾಗಿ ಏನು ಹೆಚ್ಚು ಆದಾಯ ಬರಬೇಕಾಗಿರ್ತಕ್ಕಂಥ ಇನ್ನೊಂದು ಕೊನೆಗೆ ಕಟಾವಿನ ನಂತರ ಮೌಲ್ಯವರ್ಧನೆಗಳ ಬಗ್ಗೆ ಕುರಿತು ಮಾಹಿತಿನೂ ಸಹ ಇಲ್ಲಿರ್ತಕ್ಕಂಥದ್ದು. ಅತಿಥಿಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಹಾಸನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಕೃಷ್ಣೇಗೌಡರು ಮಾತನಾಡಿ, ಈಗ 1 ಎಕರೆಯಲ್ಲಿ ಹಸಿ ಮೆಣಸಿನಕಾಯಿಯನ್ನು ಬೆಳೆದಿದ್ದು ಕಿಲೋಗ್ರಾಮ್ಗೆ 50 ರೂಪಾಯಿ ಬೆಲೆ ಇದೆ ಎಂದು ಹೇಳುತ್ತಾ ಕೃಷಿಕರು ಸಮಸ್ಯೆಯಲ್ಲಿದ್ದಾರೆ, ಸರ್ಕಾರಗಳು ಸ್ಪಂದಿಸಬೇಕು ಎಂದರು. ರೈತರು ಇತರೆ ಸಣ್ಣ ಪುಟ್ಟ ಟ್ರೆಡಿಷನಲ್ ಆಗಿ ಉಪಕಸು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಬಟ್ ಈಗೇನಂದ್ರೆ ರೈತರು ಬಿತ್ತನೆ ಮಾಡಿದ್ದಾರೆ ಮುಂಗಾರು ನೆಚ್ಕೊಂಡು 15 ದಿವಸ ಲೇಟ್ ಆಯಿತು. ಯುವ ಶಕ್ತಿ ನಮ್ಮ ದೇಶದ ತುಂಬ ಇದೆ, ಅದು ಉಪಯೋಗ ಆಗ್ತಾ ಇಲ್ಲ, ಲೇಬರ್ ಸಿಕ್ಕಲ್ಲ. ನಾನು ಬೆಳಿಗ್ಗೆ 2 ಸರಿ ಕಾರಲ್ಲಿ ಕರ್ಕೊಬಂದು ಮೆಣಸಿನ್ಕಾಯಿ ಕೊಯ್ಯೋಕ್ಬಿಟ್ಟು ಬಂದಿನ ಹಾಗೆ ಅವ್ರಿಗೆ ನಡ್ಕ ಬರೋದಿಲ್ಲ, 1 ಕಿಲೋಮೀಟ್ರು ಸಹ ನಡೆಯಲ್ಲ. ಯಾಕಂದ್ರೆ ಆ ಶಕ್ತಿ ಇಲ್ಲ ಅವ್ರಿಗೆ. ರಾಗಿ ಬೆಳಿಬೇಕು, ರಾಗಿ ಬೆಳೆಯೋಕೆ ಎಲ್ಲ ಒಕ್ಕಣೆ ಯಂತ್ರ ಎಲ್ಲ ಬಂದಿದೆ. ನಮ್ಮನೆಯಲ್ಲೇ 4 ಮಿಷಿನ್ ಇದೆ, ಅರೆ ಒಡೆಯೋದು, ಭತ್ತ ಕೊಯ್ಯೋದು, ಸಿಂಗಲ್ ನೇಗಿಲು ಕೊಡೋದು, ಎಲ್ಲ 4 ಐಟಮ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ದನಗಳು ಸಿಕ್ಕಲ್ಲ, ಎತ್ತುಗಳು ಸಿಕ್ಕಲ್ಲ. ಬೆಂಗಳೂರಿನ ರಾಷ್ಟ್ರೀಯ ಬೀಜ ಯೋಜನೆಯ ಡಾಕ್ಟರ್ ವಿಶ್ವನಾಥ್ ಕೋಟಿ ಅವರು ಬೀಜೋತ್ಪಾದನೆ ಹಾಗೂ ವಿತರಣೆ ಕುರಿತು ವಿವರ ನೀಡಿದರು. ನೀವು ಕೇಳಿರ್ಬೋದು, ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಭಾಳಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉದಾಹರಣೆಗೆ ತೆಗೆದುಕೊಂಡಾಗ ಈಗ ನೀವು ಇಂಡಾ ಕೇಳಿರ್ತೀರಿ, ರಾಗಿ, ಈ ರಾಗಿ ಎಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ಬೋದು. ಈಗ MR1 ಇರ್ಬೋದು, MR6 ಇರ್ಬೋದು, ಈ ಎಲ್ಲ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಬಿಡುಗಡೆ ಮಾಡಿದ ತಕ್ಷಣ ಏನಾಗುತ್ತೆ, ರೈತರಿಗೆ ಅದು ತಲುಪಬೇಕು. ಈಗ ರೈತರಿಗೆ ತಲುಪ್ಸೋಕ್ಕೆ ನೀವು 2 ಸಂಸ್ಥೆಗಳಿವೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ, ಕೇಳಿರ್ತೀರಿ KSSC ಅಂತ, ಆಮೇಲೆ NSC ರಾಷ್ಟ್ರೀಯ ಬೀಜ ನಿಗಮ ಅಂತಿದೆ. ಅವರು ಭಾಳಷ್ಟು ಬೀಜೋತ್ಪಾದನೆಯನ್ನು ಮಾಡಿ ರೈತರಿಗೆ ತಲುಪಿಸ್ತಾ ಇದ್ದಾರೆ. ಆದ್ರೂ ನಮ್ಮಲ್ಲಿ ರಾಷ್ಟ್ರೀಯ ಬೀಜ ಪ್ರಯೋಜನ ಇದೆ. ಯಾಕಿದೆ ಅಂದರೆ, ನಾವು ಮುಖ್ಯವಾಗಿ ಈ ಸಂಸ್ಥೆಗಳಿಗೆಲ್ಲ ತಾಯಿ ಇದ್ದಂಗೆ, ತಾಯಿ ಇದ್ದಂಗೆ ಅಂದರೆ ಅವ್ರಿಗೆ ತಾಯಿ ಬೀಜ ಮೂಲ ಬೀಜ ಅಂತ ಹೇಳ್ತೀವಿ. ತಾಯಿ ಬೀಜ ಮೂಲ ಬೀಜವನ್ನು ನಾವು ಅವ್ರಿಗೆ ಬೀಜೋತ್ಪಾದನೆ ಮಾಡಿಕೊಡ್ತೀವಿ. ತಾಯಿ ಬೀಜ ಅಂದರೆ ನೀವು ಕೇಳಿರ್ತೀರಿ, ಬ್ರೀಡರ್ ಸೀಡು, ಫೌಂಡೇಶನ್ ಸೀಡು, ಅಂದರೆ ನೀವು ಉಪಯೋಗಿಸುವಂಥ ಬೀಜ ಸರ್ಟಿಫೈಡ್ ಸೀಡು, ಅಂದರೆ ಪ್ರಮಾಣಿತ ಬೀಜ. ಪ್ರಮಾಣಿತ ಬೀಜವನ್ನು ಈ ಸಂಸ್ಥೆಗಳು ಮಾಡಿಕೊಡ್ತಾರೆ. ಆ ಸಂಸ್ಥೆಗಳಿಗೆ ತಾಯಿ ಬೀಜ ಆಮೇಲೆ ಮೂಲ ಬೀಜವನ್ನು ಪ್ರೊಡಕ್ಷನ್ ಮಾಡಿ ಕೊಡುವಂಥ ಸಂಸ್ಥೆನೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿರೋಂಥ ರಾಷ್ಟ್ರೀಯ ಬೀಜ ಪ್ರಯೋಜನೆ. ರಾಷ್ಟ್ರೀಯ ಬೀಜ ಪ್ರಯೋಜನೆಯಿಂದನೂ ಬೀಜೋತ್ಪಾದನೆಯನ್ನು ಮಾಡ್ತೀವಿ. ಈಗ ಹೊಸ ವೆರೈಟಿ ಯಾವುದೋ ಒಂದು ಬಿಡುಗಡೆ ಆಯಿತು, ಉದಾಹರಣೆಗೆ ಈಗ ರಾಗಿಯಲ್ಲಿ KMR 316 ಅಂತ ಬಿಡುಗಡೆ ಆಯಿತು ಅಂತ ತಿಳ್ಕೊಳ್ಳಿ, ತಕ್ಷಣ ನಮ್ಮ ರೈತರಿಗೆ ತಲುಪಿಸ್ಬೇಕು ಅದನ್ನು. ಆವಾಗ ಏನು ಮಾಡ್ತೀವಿ, ತಕ್ಷಣ ನಾವು ಒಂದಷ್ಟು ಕುಂಟಾಲುಗಳನ್ನು ಮಾಡಿ ರೈತರಿಗೆ ತಲುಪಿಸ್ತೀವಿ. ಇದೇ ಥರ ಭಾಳಷ್ಟು ಯಾವುದೇ ತಳಿಗಳು ನಮ್ಮ ಸಂಸ್ಥೆಯಲ್ಲಿ ಡೆವಲಪ್ ಆದ ತಕ್ಷಣ ಅದನ್ನು ನಾವು ರೈತರಿಗೆ ತಲುಪಿಸ್ತಾ ಬಂದಿದ್ದೀವಿ. ನಮ್ಮಲ್ಲಿ ಫೀಲ್ಡ್ ಕ್ರಾಪ್ಸ್ ಅಂತೀವಿ, ಹೊಲಗಳಿಗೆ ಹಾಕೋಂಥ ಬೀಜಗಳು ಹೆಚ್ಚಾಗಿ ಸಿಗುತ್ತೆ. ತರಕಾರಿ ಬೀಜಗಳು ನಮ್ಮಲ್ಲಿ ಹೆಚ್ಚಾಗಿ ಸಿಗೋದಿಲ್ಲ, ಯಾಕಂದರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಅಂತಿದೆ, ಅವರು ಹೆಚ್ಚಾಗಿ ಸರಬರಾಜ್ ಮಾಡ್ತಾರೆ. ನಬಾರ್ಡಿನ ಹಾಸನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಮಾಲಿನಿ ಸುವರ್ಣ ಅವರು ನಬಾರ್ಡ್ ಬಗ್ಗೆ ಮಾತನಾಡಿದರು. ನಾವೊಂದು 40 ವರ್ಷ ನಮ್ಮದು ಸಂಸ್ಥೆ ಆಗಿದೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕಂಪ್ಲೀಟೆಡ್ 40 ಇಯರ್ಸ್, 40 ವರ್ಷ ಕಂಪ್ಲೀಟ್ ಆಗಿ ನಾವಿರುವುದು ಬರೀ ರೈತರಿಗೋಸ್ಕರ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ. ಹಾಗಾಗಿ ರೈತರಿಗೋಸ್ಕರ ಮಾಡಿರುವುದು ಫಸ್ಟ್ ಕೆಲಸ ಏನಂದರೆ KCC. ಎಲ್ರಿಗೂ KCC ಏನಂತ ಗೊತ್ತಿದೆ? ಓಕೆ, ಪ್ರತಿಯೊಬ್ಬರಿಗೂ ಸೊಸೈಟಿಯಿಂದ ಇರ್ಬೋದು, DCCBಯಿಂದ ಇರ್ಬೋದು ಸಾಲ ಸಿಗ್ತಾ ಇದೆ. ಅಪ್ ಟು 3 ಲ್ಯಾಕ್ 0% DCCBಯಿಂದ. ಅದು ಒಂದು ಸ್ಟಾರ್ಟ್ ಆಗಿರೋದು ನಾಬಾರ್ಡಿಂದಾನೆ. ಇನ್ನೊಂದು, ನಾವೇನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಬರೀ ರೈತರು ದುಡಿದರೆ ಅದು ಎಲ್ಲ ಸಾಕಾಗಲ್ಲ, ವ್ಯಾಲ್ಯೂ ಅಡಿಷನ್ ಬೇಕು, ಮೌಲ್ಯವರ್ಧನೆ ಬೇಕಾಗಿದೆ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸಿಗೆ ನಾವೊಂದು ತರಬೇತಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಸೊ ಇಂಥ 30 ಮೆಂಬರ್ಸ್, ಕನಿಷ್ಠ 30 ಮೆಂಬರ್ಸ್ ಮುಂದೆ ಬಂದರೆ ಯಾವುದೋ ಒಂದು ಚಟುವಟಿಕೆ ನಿಮಗೆ ಇಷ್ಟ ಇದೆ, ಟೇಲರಿಂಗ್ ಬ್ಯೂಟಿಷಿಯನ್ ಬಿಟ್ಟು ಎಲ್ಲರೂ ಬರ್ತಾರೆ ನಮಗೆ ಟೇಲರಿಂಗ್ ಟ್ರೈನಿಂಗ್ ಕೊಡಿ ಅಂತ, ಅಂಥ ಮಾಹಿತಿ ನಾವು ಜಾಸ್ತಿ ಈಗ ಕೊಡೋದಿಲ್ಲ. ಬಟ್ ಮೌಲ್ಯವರ್ಧನೆ, ಈಗ ಸಿರಿಧಾನ್ಯಗೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ತರಬೇತಿ ಕಾರ್ಯಕ್ರಮ ಒಂದು 10-15 ದಿವಸ ಟ್ರೈನಿಂಗ್ ಬೇಕಂದರೆ ಖಂಡಿತ ನಾವು ನಾಬಾರ್ಡಿಂದ ಸಪೋರ್ಟ್ ಮಾಡ್ತೀವಿ. ಯಾಕೆ ಅಂದರೆ ನಮ್ಮದು ಡಬ್ಲಿಂಗ್ ಆಫ್ ಫಾರ್ಮ್ ಕ್ರೆಡಿಟ್ ಅಂತ ಹೇಳಿದ್ದಾರೆ, ಗೊತ್ತಿದೆ ಅಲ್ವಾ? ಪ್ರತಿಯೊಂದು ರೈತರದ್ದು ಆದಾಯ ದುಪ್ಪಟ್ಟು ಆಗಬೇಕು. 2022 ಇತ್ತು, ಹೇಗೆ ದುಪ್ಪಟ್ಟು ಆಗುತ್ತೆ ರೈತರದ್ದು ಆದಾಯ? ನಾವೇನು ಮಾಡ್ತಾ ಇದ್ದೀವಿ ಅದೇ ಕೆಲಸ ಮಾಡಿದರೆ ಹಾಗಲ್ಲ. ಟೆಕ್ನಾಲಜಿ ಇನ್ಕ್ಲೂಡ್ ಮಾಡಬೇಕಾಗಿದೆ, ಒಂದು. ಸೆಕೆಂಡ್, ನಮ್ಮ ಮನೆಯಲ್ಲಿ ಇರೋದು ಎಲ್ಲ ಸದಸ್ಯರು ಕೈ ಜೋಡಿಸಿದ್ರೆ ಮಾತ್ರ ಆದಾಯ ದುಪ್ಪಟ್ಟು ಆಗುತ್ತೆ. ಅದಕ್ಕೆ ನಮ್ಮ ಹೆಣ್ಮಕ್ಳು ಕೂಡ ಮುಂದೆ ಬಂದು ಅದಕ್ಕೆ ಸಪೋರ್ಟಿವ್ ಆಗಿ ಏನು ಬೇಕಾಗಿದೆ ಆ ಕೆಲಸ ಮಾಡಿದರೆ ಖಂಡಿತ ಇದು ನಮ್ಮದು ಇನ್ನು ಕನಸು ಇದೆ ಅಲ್ವಾ, ನಮ್ಮ ಆದಾಯ ದುಪ್ಪಟ್ಟು ಆಗಬೇಕು ಅಂತ ಆಗುತ್ತೆ. ಯಾವುದೊಂದು ಚಟುವಟಿಕೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಮುಂದೆ ಬನ್ನಿ. ನಬಾರ್ಡ್ ಆಫೀಸ್ ಇರೋದು ಹಾಸನ್. ನಮ್ಮ ಡಾಕ್ಟರ್ ರಾಜೇಗೌಡ ಸರ್ಗೆ ಕೂಡ ಭೇಟಿ ಮಾಡಿ ಹೇಳಿದರೆ ನಾವೊಂದು ತರಬೇತಿ ಕಾರ್ಯಕ್ರಮ ನಿಮಗೆ ನಿಮಗೋಸ್ಕರ ವಿಶೇಷವಾಗಿ 30 ಮೆಂಬರ್ಸಿಗೆ ನಿಮ್ಮ ಊರಲ್ಲಿ ಬಂದು ನಿಮಗೆ ಏನು ಅನುಕೂಲ ಆಗುತ್ತೆ ಅಲ್ಲಿ ಬಂದು ನಾವೊಂದು ಟ್ರೈನಿಂಗ್ ಖಂಡಿತ ಕೊಡಬಹುದು. ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಕೋಕಿಲ ಅವರು, ಪೂರ್ವ ಮುಂಗಾರು ಮಳೆ ನಮಗೆ ಅಲ್ಲಲ್ಲಿ ಸ್ವಲ್ಪ ಮಳೆ ಬಿತ್ತು ಹೋಯ್ತು, ಆದರೆ ಮಳೆ ಯಾವಾಗ ಬೀಳುತ್ತೆ ಅನ್ನೋದ್ರ ಕಡೆನೆ ನಮ್ಮೆಲ್ಲರೂ ಗಮನ ಕೂಡ ಇದೆ. ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಬಯಸೋದಾದ್ರೆ, ಪೂರ್ವ ಮುಂಗಾರು ಮಾರ್ಚ್ ಏಪ್ರಿಲ್ ಮೇ ನಮಗೆ ವಾಡಿಕೆಯಂತೆ ಮಳೆ ಆಗಿದೆ. ಪೂರ್ವ ಮುಂಗಾರಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗಿಲ್ಲ. 162 ಮಿಲಿಮೀಟರ್ ವಾಡಿಕೆ ಮಳೆ ಆಗಬೇಕಿತ್ತು, 172 ಮಿಲಿಮೀಟರ್, ಅಂದರೆ +9% ಜಾಸ್ತಿ ಆಗಿದೆ ಪೂರ್ವ ಮುಂಗಾರಲ್ಲಿ. ಒಟ್ಟಾರೆಯಾಗಿ ಜಿಲ್ಲೆಯ ಆವರೇಜ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ಜೂನ್ ಮಾಯೆಗೆ ಬಂದರೆ ಮುಂಗಾರು ಹಂಗಾಮು, ಈಗ ನಮಗೆ ಜೂನ್ ಪ್ರಾರಂಭ ಆಗಬೇಕಿತ್ತು, 8ನೇ ತಾರೀಕು ನಿಮಗೆಲ್ಲ ಗೊತ್ತಾಗಿದೆ ಕೇರಳದಲ್ಲಿ ಆನ್ಸೆಟ್ ಆಗಿದೆ ಅಂತ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುವ ಸಂಭವ ಇದೆ. ಇಲ್ಲಿವರೆಗೆ 210 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಇಲ್ಲಿವರೆಗೆ ನಮಗೆ 190 ಮಿಲಿಮೀಟರ್ ಮಳೆ ಆಗಿದೆ, -7% ಕೊರತೆ ಆಗಿದೆ. ಅಂದರೆ ಈ ಒಂದು ಮೊದಲ 10-12 ದಿನಗಳೇನಿದೆ ಈಗ ನಮಗೆ -9% ಒಂದು ಮಳೆ ಕೊರತೆಯನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಪೂರ್ವ ಮುಂಗಾರಲ್ಲಿ ನಮಗೆ ಮಳೆ ಕೊರತೆ ಏನಿಲ್ಲ. ಈಗ ಮಳೆ ಆದರೆ ಪ್ರಸ್ತುತ ಇನ್ನು 3-4 ದಿನಗಳಲ್ಲಿ ಮಳೆ ಆದರೆ ಎಲ್ಲಾ ಕೃಷಿ ಚಟುವಟಿಕೆಗಳು ಸುಗಮವಾಗಿ ಸಾಗಲಿಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ. ಇನ್ನು ಬಿತ್ತನೆಗೆ ಬಂದಾಗ ನಮ್ಮ ಜಿಲ್ಲೆಯಲ್ಲಿ 245,000 ಹೆಕ್ಟೇರ್ ಪ್ರದೇಶ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಆಗುತ್ತೆ. 245,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಆಗುತ್ತೆ. ಈವರೆಗೆ ನಮಗೆ 44,000 ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಬೆಳೆಗಳು ಬಿತ್ತನೆ ಆಗಿದೆ. %18 ಬಿತ್ತನೆ ಪ್ರಗತಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಅರಸೀಕೆರೆ ಭಾಗ ಬಂದಾಗ ಹೆಸರು ಉದ್ದು ಸ್ವಲ್ಪ ಬಿತ್ತನೆ ಆಗಿದೆ, ಜೋಳ ಸ್ವಲ್ಪ ಬಿತ್ತನೆ ಆಗಿದೆ. ಅರಕಲ್ಗೂಡು ಮತ್ತು ಒಳನಿಸ್ಪುರ ಭಾಗಕ್ಕೆ ಬಂದಾಗ ತಂಬಾಕು ಬೆಳೆ ಬಿತ್ತನೆ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಅಲಸಂದೆ, ಈಗ ಇತರೆ ಬೆಳೆಗಳು ಕೂಡ ಬಿತ್ತನೆಯನ್ನು ನಾವು ಗಮನಿಸಿದ್ದೀವಿ. ಹೋದ ವರ್ಷ ಇದೇ ಸಮಯಕ್ಕೆ ತಗೊಂಡ್ರೆ ಇದೇ ಪ್ರಮಾಣದಲ್ಲಿ ಬಿತ್ತನೆ ಆಗಿತ್ತು, 46,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿತ್ತು. ಈ ವರ್ಷ 44,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಅಂದರೆ ಬಿತ್ತನೆ ಒಂದು ಪ್ರಗತಿ ಕೂಡ ಹೆಚ್ಚಿನ ವ್ಯತ್ಯಾಸ ನಾವಿಲ್ಲಿ ಕಾಣ್ತಾ ಇಲ್ಲ. ನಮಗೆ ಈಗ ಮಳೆ ಏನು ಮುಂಗಾರು ಈಗ 3-4 ದಿನಗಳಲ್ಲಿ ಪ್ರಾರಂಭ ಆದರೆ ಬಿತ್ತನೆಗೂ ಕೂಡ ಯಾವುದೇ ಕುಂಠಿತ ಆಗಲ್ಲ. ಮಳೆಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರೋದ್ರಿಂದ ಕಳೆದ ವರ್ಷದಂತೆ ಉತ್ತಮ ಒಂದು ಕೃಷಿ ಚಟುವಟಿಕೆಗಳನ್ನ ಬಿತ್ತನೆಯನ್ನು ಕೈಗೊಳ್ಳಲಿಕ್ಕೆ ರೈತರಿಗೆ ಅವಕಾಶ ಇದೆ. ಹಾಗಾಗಿ ಈಗ ಬಿತ್ತನೆ ಬೀಜಕ್ಕೆ ಬಂದಾಗ ಬಿತ್ತನೆ ಬೀಜದ ಲಭ್ಯತೆ ನಮ್ಮಲ್ಲಿ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿದ್ದೀವಿ. ಈಗಾಗಲೇ ಎನ್ಎಸ್ಸಿಯಿಂದ ಸ್ಟೇಟ್ ಹೆಡ್ ನಮಗೆ ಮಾಹಿತಿ ಕೊಟ್ಟರು, ಯಾವ ಯಾವ ಒಂದು ಲಭ್ಯತೆ ಇದೆ, ತಾಂತ್ರಿಕ ಅಧಿವೇಶನದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಮತ್ತು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಏನಿದೆ, ಎರಡೂ ಸಂಸ್ಥೆಗಳಿಂದ ನಾವು ಈಗಾಗಲೇ ಮುಂಗಡವಾಗಿ ಬೇಡಿಕೆಯನ್ನು ಇಟ್ಟು ಸುಮಾರು ನಮಗೆ 14,000 ಕ್ವಿಂಟಾಲ್ ಅಷ್ಟು ಬಿತ್ತನೆ ಬೀಜ ಬೇಡಿಕೆಯಾಗಿ ಇದೆ ಜಿಲ್ಲೆಗೆ. ಜಿಲ್ಲೆಗೆ ವಿವಿಧ ಬೆಳೆಗಳನ್ನು ಒಳಗೊಂಡಂತೆ ಎಲ್ಲಾ ತಾಲೂಕುಗಳಿಗೆ ನಮಗೆ 14,000 ಕ್ವಿಂಟಾಲ್ ಬಿತ್ತನೆ ಬೀಜ ಬೇಕು. ಈಗಾಗಲೇ ನಾವು 10,000 ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನ ರೈತ ಸಂಪರ್ಕ ಕೇಂದ್ರಗಳಲ್ಲಿರಬಹುದು ಅಥವಾ ಎನ್ಎಸ್ಸಿ ಅಥವಾ ಕೆಎಸ್ಎಸ್ಸಿ ಕೇಂದ್ರಗಳ ಗೋದಾಮುಗಳಲ್ಲಿ ದಾಸ್ತಾನು ಮಾಡಿದ್ದೀವಿ. ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಇಲ್ಲ, ರೈತರು ಒಂದು ಆತಂಕ ಪಡುವಂತದ್ದು ಬೇಡ. ಎಲ್ಲಾ ಒಂದು ವಿವಿಧ ತಳಿಗಳ ಬಿತ್ತನೆ ಬೀಜಗಳು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಾಗಲಿ ಅಥವಾ ಬೀಜ ನಿಗಮಗಳಲ್ಲಿ ಲಭ್ಯ ಇದೆ. ಒಂದು ಇಲ್ಲಿ ಗಮನಿಸಬೇಕಂತ ಹೇಳಿದ್ರೆ, ನಮಗೆ ಮಳೆ ಇವಾಗ ಪ್ರಾರಂಭ ಆದ್ರೆ ಮುಂಗಾರಿನ 3-4 ದಿನಗಳಲ್ಲಿ ಎಲ್ಲಾ ರೀತಿಯ ಬಿತ್ತನೆ ಬೀಜಗಳಿದೆ. 2 ವಾರ, 4 ವಾರ, 6 ವಾರ ತಡವಾಗಿ ಮಳೆ ಬಂದ್ರೆ ಪರ್ಯಾಯ ಬೆಳೆ ಯೋಜನೆ ಹತ್ರ ಅಂದ್ರೆ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡೋದ್ರ ಬಗ್ಗೆ ರೈತರು ಗಮನ ಹರಿಸಬೇಕಾಗತ್ತೆ. ಸಾಕಷ್ಟು ಬಿತ್ತನೆ ಬೀಜಗಳು ಇಲಾಖೆಯಲ್ಲಿ ಲಭ್ಯ ಇದೆ. ಅದರ ಜೊತೆಗೆ ಇನ್ನು ರಸಗೊಬ್ಬರಗಳಿಗೆ ಬಂದ್ರೆ, ರಸಗೊಬ್ಬರಗಳಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ದಾಸ್ತಾನಿದೆ. ನಮಗೆ ಈ ಒಂದು ಮುಂಗಾರು ಹಂಗಾಮಿಗೆ ಸೆಪ್ಟೆಂಬರ್ ಮಾಯೆಯವರೆಗೆ 1,23,000 ಟನ್ಗಳಷ್ಟು ಗೊಬ್ಬರ ಬೇಕಾಗತ್ತೆ ಜಿಲ್ಲೆಗೆ. ಸೊ ಈಗಾಗಲೇ ನಮ್ಮಲ್ಲಿ ಜೂನ್ ವರೆಗೆ ನಮಗೆ ಸುಮಾರು 60,000 ಟನ್ನಷ್ಟು ಗೊಬ್ಬರ ಬೇಕು. ನಮ್ಮಲ್ಲಿ ಪ್ರಸ್ತುತ ಇಲ್ಲಿವರೆಗೆ ಸರಬರಾಜು ಆಗಿರೋದು ಮತ್ತೆ ಕಾಪು ದಾಸ್ತಾನು ಅಂದಾಗ ನಾವು ಫೆಡರೇಷನ್ ಅಲ್ಲಿ ಮತ್ತೆ ಕೆಎಸ್ಎಸ್ಸಿ ಸಂಸ್ಥೆಯಲ್ಲಿ ಮುಂಗಡವಾಗಿ ರೈತರಿಗೆ ಗೊಬ್ಬರವನ್ನ ಎಲ್ಲೂ ಕೂಡ ಶಾರ್ಟೇಜ್ ಆಗದಲೇ ರೀತಿ ಬಫರ್ ಸ್ಟಾಕ್ ಅಂತ ಹೇಳಿ ದಾಸ್ತಾನು ಮಾಡ್ತೀವಿ. ಅಲ್ಲೂ ಕೂಡ 8,000 ಟನ್ನಷ್ಟು ನಮ್ಮಲ್ಲಿ ಗೊಬ್ಬರ ಇದೆ. ಅದರ ಜೊತೆಗೆ ಖಾಸಗಿ ಕೇಂದ್ರಗಳಲ್ಲಿ ಮಾರಾಟಗಾರರಿದ್ದಾರೆ, ರಸಗೊಬ್ಬರ ಮಾರಾಟಗಾರರು, ಅವರಲ್ಲೂ ಕೂಡ ಸುಮಾರು 34,000 ಟನ್ನಷ್ಟು ಗೊಬ್ಬರ ಇದೆ. ಒಟ್ಟಾರೆಯಾಗಿ ಪ್ರಸ್ತುತ ನಮ್ಮಲ್ಲಿ 42,000 ಟನ್ನಷ್ಟು ಗೊಬ್ಬರ ದಾಸ್ತಾನಿದೆ. ಸೊಸೈಟಿಗಳಲ್ಲಿರಬಹುದು, ಟಿಎಪಿಸಿಎಂಎಸ್ ಇರ್ಬೋದು ಅಥವಾ ಖಾಸಗಿ ಮಾರಾಟಗಾರರಲ್ಲಿರ್ಬೋದು. ರಸಗೊಬ್ಬರಗಳಿಗೂ ಕೂಡ ನಮ್ಮ ಏನು ಅವಶ್ಯಕತೆ ಇದೆ ಆ ಪ್ರಕಾರವಾಗಿ ಸರಬರಾಜು ಆಗ್ತಾ ಇದೆ. ಸುಮಾರು 1,23,000 ಟನ್ ನಮ್ಮದು ಏನು ಈ ಹಂಗಾಮಿಗೆ ರಸಗೊಬ್ಬರಗಳು ಬೇಕು ವಿವಿಧ ಗ್ರೇಡ್ಗಳದು, ಈಗಾಗಲೇನೆ ಸುಮಾರು ನಮ್ಮಲ್ಲಿ 42,000 ಟನ್ನಷ್ಟು ದಾಸ್ತಾನಿದೆ. ಮಾಯಾನ ಹಚ್ಚಿಕೆಯಂತೆ ರಸಗೊಬ್ಬರ ಕೂಡ ಸರಬರಾಜು ಆಗ್ತಾ ಇದೆ. ರಸಗೊಬ್ಬರಗಳಲ್ಲೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ದಾಸ್ತಾನಿದೆ, ಯಾವುದೇ ಕೊರತೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ರೈತರಲ್ಲಿ ಮನವಿ ಮಾಡೋದು, ನೀವು ಬಿತ್ತನೆ ಬೀಜ ಆಗಲಿ ಅಥವಾ ಗೊಬ್ಬರಗಳನ್ನ ಖರೀದಿ ಮಾಡಬೇಕಾದ್ರೆ ಅಧಿಕೃತ ಪರವಾನಿಗೆ ಹೊಂದಿರುವಂತ ಮಾರಾಟಗಾರರಲ್ಲೇನೆ ಒಂದು ಈ ಪರಿಕರಗಳನ್ನ, ಕೃಷಿ ಪರಿಕರಗಳನ್ನ ತಗೊಳ್ಳಿಕ್ಕೆ ನಾನು ಇಲ್ಲಿ ಒಂದು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ, ನಿಮಗೆ ಬಿಲ್ ಇರುತ್ತೆ, ಯಾವ ತಳಿ ತಗೊಂಡಿದ್ದೀರಿ ಅಥವಾ ಯಾವ ಗ್ರೇಡ್ ಗೊಬ್ಬರ ತಗೊಂಡಿದ್ದೀರಿ ಪ್ರತಿಯೊಂದು ಅಲ್ಲಿ ದಾಖಲಾಗಿರುತ್ತೆ. ಈ ಮುಂದೆ ಯಾವುದೇ ಒಂದು ವ್ಯತ್ಯಾಸಗಳಾದ್ರೆ ನಿಮಗೆ ಅದು ಖಂಡಿತ ನಿಮಗೆ ನೆರವಿಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಅಧಿಕೃತ ಮಾರಾಟಗಾರರಿಂದ ಅಥವಾ ರೈತ ಸಂಪರ್ಕ ಕೇಂದ್ರಗಳಿಂದ ಬಿತ್ತನೆ ಬೀಜಗಳನ್ನು ಮತ್ತೆ ರಸಗೊಬ್ಬರಗಳನ್ನ ಖರೀದಿ ಮಾಡಬೇಕಾಗಿ ಇಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಇನ್ನು ಅದೇ ರೀತಿ ಈಗ ಪಿಎಂ ಕಿಸಾನ್ ಯೋಜನೆಯಡಿ, ಈಗ ಸಾಕಷ್ಟು ರೈತರಿದ್ದೀರಿ, ಪಿಎಂ ಕಿಸಾನ್ ಯೋಜನೆಯಡಿ ತುಂಬಾ ಜನ ಒಂದು ಆರ್ಥಿಕ ಸಹಾಯವನ್ನ ಪಡಿತಾ ಇದ್ದೀರಾ ಅಲ್ವಾ? ಪಿಎಂ ಕಿಸಾನ್ ಯೋಜನೆಯಡಿ 3 ತಿಂಗಳಿಗೊಂದ್ಸಲ 2,000 ಬರ್ತಿದೆ ಅಲ್ವಾ ಖಾತೆಗಳಿಗೆ? ಈಗ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಬರಬೇಕು ಅಂದ್ರೆ ಈ ಕೆವೈಸಿ 100% ಮಾಡಿಸಲೇಬೇಕು. ಈಗ ಸುಮಾರು ಜನ, 73% ಪ್ರಗತಿ ಆಗಿದೆ ನಮ್ಮಲ್ಲಿ. ಸುಮಾರು 266,000 ರೈತರು ಈ ಯೋಜನೆಯಡಿ ಒಂದು ಆರ್ಥಿಕ ನೆರವನ್ನ ಪಡಿತಾ ಇದ್ದಾರೆ ಈಗಾಗಲೇ ನೆನೆ. ಆದ್ರೆ ಇನ್ನ ಸುಮಾರು 71,000 ರೈತರು ಇ ಕೆವೈಸಿ ಮಾಡಿಸಿಲ್ಲ. ಇಲ್ಲಿ ಇ ಕೆವೈಸಿ ಅಂತ ಹೇಳಿದಾಗ ನಿಮ್ಮ ಆಧಾರ್ ಅನ್ನ ಲಿಂಕ್ ಮಾಡಬೇಕಾಗತ್ತೆ. ಪಿಎಂಕೆ ಐಡಿ ಏನಿರುತ್ತೆ ಅಲ್ಲಿ ನಿಮ್ಮ ಆಧಾರ್ ಅನ್ನ ಲಿಂಕ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಯಾರ್ಯಾರ್ದು ಆಧಾರ್ ಕಾರ್ಡ್ ಇನ್ನೂ ಕೂಡ ಲಿಂಕ್ ಆಗಿಲ್ಲ, ಇ ಕೆವೈಸಿ ಆಗಿಲ್ಲ, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅದನ್ನ ಬಿಡುಗಡೆಗೆ ಒಂದು ತಡೆಯನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲಿರ್ಬೋದು, ನಿಮ್ಮ ಗ್ರಾಮಕ್ಕೆ ನಮ್ಮ ಅಧಿಕಾರಿಗಳಿರ್ಬೋದು, ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿಗಳಿರ್ಬೋದು, ಗ್ರಾಮ ವನ್ ಕೇಂದ್ರಗಳಿರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ ನಾವು ಪ್ರಗತಿಯನ್ನ ಸಾಧಿಸಿದಾಗ 73% ಪ್ರಗತಿಯಾಗಿದೆ. ಇನ್ನ 71,000 ರೈತರು ನಮ್ಮ ಜಿಲ್ಲೆಯಲ್ಲಿ ಇ ಕೆವೈಸಿ ಅಪ್ಡೇಷನ್ ಮಾಡಿಸಿಲ್ಲ ಪಿಎಂ ಕಿಸಾನ್ ಪೋರ್ಟಲ್ ಅಲ್ಲಿ. ಸೊ ಇದು ಬಹಳ ಸುಲಭ, ನಿಮಗೆ ಗೊತ್ತಿದೆ, ಕೇಂದ್ರದಿಂದ 6,000, ರಾಜ್ಯದಿಂದ 4,000, ಒಟ್ಟು ವರ್ಷಕ್ಕೆ 10,000 ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ಒಂದು ಅನುದಾನ ಬರ್ತಾ ಇದೆ. ಸೊ ಇದನ್ನ ಮುಂದುವರಿಸ್ಕೋಬೇಕು, ಈ ಅನುದಾನ ನಿಲ್ಬಾರ್ದು, ತಪ್ಪಬಾರ್ದು, ನಮ್ಮ ಅಕೌಂಟಿಗೆ ನೇರವಾಗಿ ಸುಲಭವಾಗಿ ಬರಬೇಕು ಅಂತ ತಾವೆಲ್ಲರಿಗೂ ಆ ಒಂದು ಇದ್ದೇ ಇರುತ್ತೆ ಮನಸ್ಸಿನಲ್ಲಿ. ಆ ನಿಟ್ಟಿನಲ್ಲಿ ಯಾರ್ದು ಇ ಕೆವೈಸಿ ಆಗಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಸಿಎಸ್ಸಿ ಸೆಂಟರ್ಗಳಿರ್ಬೋದು, ಗ್ರಾಮ ವನ್ ಕೇಂದ್ರಗಳಿರ್ಬೋದು ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಇಮಿಡಿಯೇಟ್ ಆಗಿ ಭೇಟಿ ಕೊಟ್ಟು ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ ಆಧಾರ್ ನಂಬರ್ಗೆ. ಇಲ್ಲ ಅಂತ ಹೇಳಿದ್ರೆ ಇ ಕೆವೈಸಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ಫೋನ್ ನಂಬರ್ ಅನ್ನ ನೀವು ಆಧಾರ್ ಅಪ್ಡೇಷನ್ ಸೆಂಟರ್ಗಳೇನಿರುತ್ತೆ ಅಲ್ಲಿ ಹೋಗಿ ಒಂದು ಫೋನ್ ನಂಬರ್ ಅಪ್ಡೇಷನ್ ಮಾಡಿಸಿ ನಿಮ್ಮ ಒಂದು ಪಿಎಂ ಕಿಸಾನ್ ಪೋರ್ಟಲ್ಗೆ ನೀವೇ ನೇರವಾಗಿ ಲಾಗಿನ್ ಆಗಿ ಒಟಿಪಿ ಆಧಾರಿತ ನಿಮ್ಮ ಆಧಾರ್ ಅನ್ನ ಲಿಂಕ್ ಮಾಡಬಹುದು, ಅಥವಾ ಸಿಎಸ್ಸಿ ಸೆಂಟರ್ಸ್ ಅಥವಾ ಗ್ರಾಮವನ್ನ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ಆಧಾರಿತ ನಿಮ್ಮ ತಂಬ್ ಕೊಟ್ಟು ಅಲ್ಲಿ ಇ ಕೆವೈಸಿ ಮಾಡಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ದು ಮೊಬೈಲ್ ಆ್ಯಪ್ ಬಂದಿದೆ. ಮೊಬೈಲ್ ಆ್ಯಪ್ನಲ್ಲಿ ನೀವೇ ಅದನ್ನು ಪೋರ್ಟಲ್ನಲ್ಲಿ ನಿಮ್ಮ ಫೇಸ್ ರೆಕಗ್ನಿಷನ್ ಮುಖಾಂತರ ನಿಮ್ಮ ಮುಖಚಹರೆಯನ್ನು ಗುರುತಿಸುವುದು ಮುಖಾಂತರ ಈ KYC ಮಾಡಿಸ್ಲಿಕ್ಕೆ ಅವಕಾಶ ಇದೆ. ನಮ್ಮ ಜಿಲ್ಲೆಯ ಎಲ್ಲಾ ರೈತರಿಗೆ ಈ ಒಂದು ಮುಂದಿನ ಕಂತಿನ ಅನುದಾನ ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಲ್ಲಿ ಯಾರು KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಮಾಹಿತಿ ಕೊಡಿ. ಬಹಳ ಸುಲಭ, ಒಂದು 5 ನಿಮಿಷದ ಕೆಲಸ ಅಷ್ಟೇನೆ. ಯಾರ್ದಾದ್ರು KYC ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಮಾಹಿತಿಯನ್ನ ಒಂದು ಹೆಚ್ಚು ನಿಮ್ಮ ಗ್ರಾಮಗಳಲ್ಲೂ ನಿಮ್ಮ ಸ್ನೇಹಿತರಿಗೆ ಇದನ್ನ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ KYC ಮಾಡಿಸಬೇಕು ಅಂತ ಹೇಳಿ ನಾನು ಇಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಒಂದು ವಿಚಾರಗಳು ಇನ್ನ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಏನೇ ಒಂದು ನಿಮಗೆ ಮಾಹಿತಿ ಬೇಕಿದ್ರೆ ಅಥವಾ ಕೃಷಿ ಪರಿಕರಗಳ ಬಗ್ಗೆ ಲಭ್ಯತೆ ಬಗ್ಗೆ ಮಾಹಿತಿ ಬೇಕಿದ್ರೆ ರೈತ ಸಂಪರ್ಕ ಕೇಂದ್ರಗಳನ್ನಾದ್ರೂ ಸಂಪರ್ಕಿಸಬಹುದು ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಮುಂಗಾರು ಮಳೆ ನಮ್ಮ ಜಿಲ್ಲೆಗೆ ಆಗಲಿ, ಎಲ್ಲಾ ರೈತರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕೆರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SN ವಾಸುದೇವನ್ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ ಕೃಷಿ ವಿಚಾರಗಳನ್ನು, ಬೀಜೋತ್ಪಾದನೆ, ಮುಂಗಾರು ಹಂಗಾಮಿಗೆ ಸಂಬಂಧಿಸಿದ ಸಂಗತಿಗಳನ್ನು ಹಂಚಿಕೊಂಡರು. ನಮ್ಮ ಕೃಷಿಯಲ್ಲಿ ಬಿತ್ತನೆ ಬೀಜದ ಒಂದು ಮಹತ್ವ ತಮಗೆಲ್ಲ ಗೊತ್ತೇ ಇದೆ. ಒಳ್ಳೆಯ ಒಂದು ಫಸಲು, ಒಳ್ಳೆಯ ಒಂದು ಬೆಳೆ ಬರಬೇಕಾದ್ರೆ ಅದು ಒಳ್ಳೆಯ ಇಳುವರಿಯನ್ನು ನಾವು ಪಡ್ಕೋಬೇಕು ಅಂತಂದರೆ ವಿವಿಧ ಕೃಷಿ ಪರಿಕರಗಳಲ್ಲಿ ಬೀಜದ ಮಹತ್ವ ಬಹಳ ಇದೆ. ಯಾಕೆ ಅಂತಂದರೆ ನಾವು ಏನು ನಮ್ಮ ಒಂದು ಕೃಷಿಯಲ್ಲಿ ನಾವು ಖರ್ಚನ್ನು ಮಾಡ್ತಾ ಇರ್ತೇವೆ, ಅದರಲ್ಲಿ ಬೀಜ ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಅಥವಾ ಕೀಟನಾಶಕ ಇರ್ಬೋದು, ಅಥವಾ ನಾವೇನು ಆಳುಗಳನ್ನು ತೆಗೆದುಕೊಳ್ತೇವೆ, ಇದು ಎಲ್ಲ ಒಂದು ಖರ್ಚನ್ನು ನಾವು ನೋಡಿದಾಗ ಬೀಜಕ್ಕೆ ನಾವು ಮಾಡುವಂತಹ ಖರ್ಚು ಬಹಳ ಕಡಿಮೆ. ಇದನ್ನು ನಮ್ಮ ರೈತ ಬಾಂಧವರು ಮೊಟ್ಟ ಮೊದಲು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಯಾವುದೇ ಒಂದು ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಬೀಜವನ್ನು ಖರೀದಿ ಮಾಡಬೇಕಾಗುತ್ತೆ. ಸೊ ಇದರಿಂದ ಅವರಿಗೆ ಏನು ತೊಂದರೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಒಳ್ಳೆಯ ಗುಣಮಟ್ಟ ಇರುವಂತಹ ಬೀಜವನ್ನು ನಾವು ಖರೀದಿ ಮಾಡಬೇಕಾಗುತ್ತೆ. ಸೊ ಗುಣಮಟ್ಟ ಅಂತ ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಯಾವುದು ಗುಣಮಟ್ಟ ಇದೆ ಬೀಜದಲ್ಲಿ ಅಂದರೆ ಅದು ಬೀಜ ಮೊಳಕೆ ಇರ್ಬೋದು, ಬೀಜದ ಬಲಾಢ್ಯತೆ ಇರ್ಬೋದು, ಅಥವಾ ಬೀಜದ ಆರೋಗ್ಯ ಇರ್ಬೋದು, ಬೀಜದ ಭೌತಿಕ ಶುದ್ಧತೆ ಇರ್ಬೋದು, ಅಥವಾ ಬೀಜದ ತಳಿ ಶುದ್ಧತೆ ಇರ್ಬೋದು, ಹೀಗೆ ಒಟ್ಟು 5-6 ಗುಣಧರ್ಮಗಳಿದೆ ಬೀಜದಲ್ಲಿ. ಯಾವುದೇ ಬೀಜ ತಗೊಳ್ಳಿ, ಎಲ್ಲ ಈ ಒಂದು 5-6 ಗುಣಧರ್ಮಗಳು ಎಲ್ಲ ಒಂದು ಬೀಜದಲ್ಲಿ, ಎಲ್ಲ ಬೆಳೆಯ ಬೀಜದಲ್ಲಿ ಸಹ ಇರಬೇಕಾಗ್ತದೆ. ಸೊ ಎಲ್ಲ ಒಂದು ಗುಣ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನ ನಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಸುಮಾರು 20-25 ಸಾವಿರ ಕ್ವಿಂಟಾಲ್ನಷ್ಟು ಏನು ನಮ್ಮ ವಿಶ್ವವಿದ್ಯಾಲಯ ಸಂಶೋಧನೆಗಳನ್ನ ಮಾಡಿ ಬಿಡುಗಡೆಯಾಗಿ ಮಾಡಿರುತ್ತೆ, ಅಂತಹ ಒಂದು ತಳಿಗಳ ನೂತನ ತಳಿಗಳು ಇರಬಹುದು, ಅದು ನೇರ ತಳಿ ಇರಬಹುದು ಅಥವಾ ಸಂಕೀರ್ಣ ತಳಿ ಇರಬಹುದು. ಸೊ ಎಲ್ಲ ಒಂದು ತಳಿಗಳ ಬೀಜಗಳನ್ನ ಉತ್ಪಾದನೆಯನ್ನ ಮಾಡಿ ಆ ಉತ್ಪಾದನೆ ಆದಾದ್ಮೇಲೆ ಅದನ್ನ ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆಯನ್ನ ಮಾಡಿ ಅದನ್ನ ಪ್ರಮಾಣೀಕರಿಸ್ತೇವೆ, ಇಲ್ಲ ನಿಜ ಬೀಜವಾಗಿ ಸಹ ನಾವು ಮಾರಾಟವನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಈ ಒಂದು ಆಂದೋಲನದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಈಗಾಗಲೇ ಸುಮಾರು ನಾವು 400-500 ತಳಿಗಳನ್ನು ನಾವು ಬಿಡುಗಡೆಯನ್ನು ಮಾಡಿದ್ದೇವೆ. ಸೊ ನಮಗೆಲ್ಲ ಗೊತ್ತೇ ಇದೆ, VC ಫಾರ್ ಮಂಡ್ಯ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದೆ, 2 ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ. ಒಂದು ಕೇಂದ್ರ ಸ್ಥಾನ ಏನು GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿದೆ, ಇನ್ನೊಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಹಳ ಹಳೆಯದು, 1931ರಲ್ಲಿ ಸ್ಥಾಪಿತವಾದಂತಹ ವಲಯ ಸಂಶೋಧನಾ ಕೇಂದ್ರ VC ಫಾರ್ ಮಂಡ್ಯ. ಅಲ್ಲಿ ನಮಗೆ ಒಟ್ಟು 6 ಯೋಜನೆಗಳಿದ್ದಾವೆ, ಅಖಿಲ ಭಾರತ ಸಂಘಟಿತ 6 ಯೋಜನೆಗಳಿದೆ. ಅಲ್ಲಿ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಬಿಳಿಜೋಳ ಇರ್ಬೋದು, ಮತ್ತೆ ಏನು ನಾವು ಮೇವಿನ ಬೆಳೆಗಳಂತ ಕರಿತೇವೆ ಅದಿರ್ಬೋದು, ಮತ್ತೆ ಸಿರಿಧಾನ್ಯಗಳು. ಸೊ ಹೀಗೆ ಒಟ್ಟು 6 ಅಖಿಲ ಭಾರತ ಸಂಘಟಿತ ಸಂಶೋಧನಾ ಘಟಕಗಳಿವೆ. ಸೊ ಇದರಲ್ಲಿ ನಾವು ಸುಮಾರು ಈಗಾಗಲೇ ಭತ್ತದಲ್ಲಿ ನಾವು ಸುಮಾರು 43 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ, ಅದರಲ್ಲಿ 2 ಸಂಕೀರ್ಣ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ, KRH 2 ಮತ್ತು KRH 4 ಅಂತ ಹೇಳಿ. ರಾಗಿಯಲ್ಲಿ ಸುಮಾರು 35 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ನಾವು ಮೆಕ್ಕೆಜೋಳದಲ್ಲಿ ಯಾವುದೇ ಒಂದು ಖಾಸಗಿ ಸಂಸ್ಥೆಗೆ ಹೋಲಿಕೆ ಮಾಡಿದಾಗ ಅದಕ್ಕಿಂತ ಹೆಚ್ಚು ಇಳುವರಿ ಕೊಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿ ಇರುವಂತಹ ಉತ್ತಮವಾಗಿರುವಂತಹ 2 ಹೊಸ ಹೈಬ್ರಿಡ್ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ, ಅದು MH14-5 ಅಂತ ಹೇಳಿ ನಾವು ಬಿಡುಗಡೆಯನ್ನು ಮಾಡಿದ್ದೇವೆ. ಮತ್ತು ಈಗ ಮೇವಿನ ಬೆಳೆಗಳಲ್ಲಿ ಬಂದರೆ ಸುಮಾರು 20 ಮೇವಿನ ವಿವಿಧ ಬೆಳೆಗಳಲ್ಲಿ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಹಾಗೂ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯ ಈ ಏನು ಸಿರಿಧಾನ್ಯಗಳು, ಈ ವರ್ಷ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಒಂದು ವರ್ಷವನ್ನು ಸಹ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲೂ ಸಹ ನಮ್ಮ ವಿಶ್ವವಿದ್ಯಾಲಯ ಸುಮಾರು 9 ಸಿರಿಧಾನ್ಯಗಳಿದೆ, ಅದು ರಾಗಿ ಇರ್ಬೋದು, ಬಿಳಿಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ನವಣೆ ಇರ್ಬೋದು, ಆರ್ಕ ಇರ್ಬೋದು, ಊದು ಇರ್ಬೋದು. ಹೀಗೆ ಮಂಡ್ಯದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಹಳ ವರ್ಷಗಳಿಂದ ನಮ್ಮ ವಿಜ್ಞಾನಿಗಳು ತಳಿಯನ್ನ ಸಂಶೋಧನೆ ಮಾಡಿ ನಮ್ಮ ರೈತ ಬಾಂಧವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸುಧಾರಿತ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಈ ತಳಿಗಳನ್ನು ನಾವು ಏನು ಸಂಶೋಧನೆಯನ್ನು ಮಾಡಿ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಧನಸಹಾಯವನ್ನು ಮಾಡುತ್ತೆ. ನಮ್ಮ ವಿಜ್ಞಾನಿಗಳು ಸುಮಾರು 8-10 ವರ್ಷಗಳ ಕಾಲ ಸತತವಾಗಿ ಸಂಶೋಧನೆಯನ್ನು ಕೈಗೊಂಡು ಈ ಹೊಸ ತಳಿಗಳನ್ನ ನಮ್ಮ ರೈತ ಬಾಂಧವರಿಗೆ ಒಳಿತಿಗಾಗಿ ಬಿಡುಗಡೆಯನ್ನು ಮಾಡ್ತಾ ಇರ್ತವೆ. ಸೊ ಆ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ನಾವು ಬಿಡುಗಡೆಯನ್ನು ಮಾಡಿದ್ದೇವೆ ಅದನ್ನು ನಾವು ಎಲ್ಲ ಹಂಗಾಮಿನಲ್ಲೂ ಸಹ ನಾವು ಅದನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಏನು ಹಂಗಾಮುಗಳಿದೆ ಈ ಎಲ್ಲಾ ಹಂಗಗಳಲ್ಲಿ ನಮ್ಮ ರೈತರಿಗೆ ಕೊಟ್ಟು ಬೀಜೋತ್ಪಾದನೆ ಸಹ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ನಮ್ಮಲ್ಲಿ 2 ಮುಖ್ಯ ಬೀಜೋತ್ಪಾದನಾ ಸರ್ಕಾರಿ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು ಮತ್ತೆ ರಾಷ್ಟ್ರೀಯ ಬೀಜ ನಿಗಮ 2 ಇದೆ. 1963 ಸ್ಥಾಪಿತವಾದಂತಹ ರಾಷ್ಟ್ರೀಯ ಬೀಜ ನಿಗಮ ಬಹಳ ಹಳೆಯ ಒಂದು ಬೀಜೋದ್ಯಮ ನಮ್ಮ ದೇಶದಲ್ಲಿ ಪ್ರಾರಂಭವಾದದ್ದು. ತದನಂತರ ಸುಮಾರು 19 ರಾಜ್ಯಗಳಲ್ಲಿ ಈಗ ಅದರದೇ ಆದಂತಹ ಒಂದು ಏನು ರಾಜ್ಯ ಬೀಜ ನಿಗಮಗಳಿದೆ. ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಸಹ 1973 ಪ್ರಾರಂಭ ಆಯಿತು. ಸೊ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡುವಂತಹ ಈ ಒಂದು 10 ಜಿಲ್ಲೆಗೆ ಬೇಕಾದಂತಹ ಯಾವುದು ಬೆಳೆಗಳಿದೆ ಅದಕ್ಕೆ ಪೂರಕವಾಗಿರುವಂತಹ ಹೊಸ ತಳಿಗಳನ್ನ ಬಿಡುಗಡೆ ಮಾಡಿ ಆ ತಳಿಗಳನ್ನ ನಾವು ಬೀಜೋತ್ಪಾದನೆಯಾಗಿ ರೈತರಿಗೆ ಕೊಟ್ಟು ಒಳ್ಳೆಯ ಬೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಹ ಖರೀದಿ ಮಾಡುತ್ತೆ. ಬೀಜೋತ್ಪಾದನೆಯಿಂದ ಬಂದಂತಹ ಬೀಜಗಳನ್ನ ನಾವು ಸಂಸ್ಕರಣೆ ಮಾಡಿ ಅದನ್ನ ಪರೀಕ್ಷೆ ಒಳಪಡಿಸಿ ಗುಣಮಟ್ಟವನ್ನ ಖಾತರಿಪಡಿಸಿಕೊಂಡು ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ಒಂದು ನಾನೇನು ಆಗಲೇ ಹೇಳಿದಾಗೆ 7 ಕೃಷಿ ವಿಜ್ಞಾನ ಕೇಂದ್ರ ಇದೆ ಮತ್ತೆ ಮಹಾವಿದ್ಯಾಲಯಗಳಿದೆ ಸಂಶೋಧನಾ ಕೇಂದ್ರಗಳಿದೆ ಅಲ್ಲಿ ಎಲ್ಲ ಈ ಒಂದು ಬೀಜದ ಒಂದು ಪೂರೈಕೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಗೌರವಾನ್ವಿತ ಕುಲಪತಿಗಳು ಈ ವರ್ಷ ಈ ಆಂದೋಲನ ಮೂಲಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಪರಿಕರಗಳಿದೆ ಅದನ್ನ ಪರಿಚಯ ಮಾಡಿಸಿಕೊಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಈ ವರ್ಷ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಸುಮಾರು 15-20% ರೈತ ಬಾಂಧವರು ಆ ಅಂಗಡಿಗಳಿಗೆ ಹೋಗಿ ಅವರಿಗೆ ಬೇಕಾದಂತಹ ಬೀಜವನ್ನ ಅಥವಾ ಕ್ರಿಮಿನಾಶಕ ಇರಬಹುದು ಕೀಟನಾಶಕ ಇರಬಹುದು ಅಥವಾ ಕೃಷಿ ಸಂಬಂಧಿತ ಏನಾದರೂ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಅಲ್ಲಿ ತೆಗೆದುಕೊಳ್ತಾರೆ. ಆದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರುವುದು ಕೇವಲ 5-6% ಮಾತ್ರ ನಮ್ಮ ರೈತ ಬಾಂಧವರು ಬರ್ತಾರೆ. ಅದರ ನಮ್ಮ ಮಹಾವಿದ್ಯಾಲಯಗಳಿಗೆ ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಇನ್ನೂ ಕಡಿಮೆ ರೈತ ಬಾಂಧವರು ಬರ್ತಾರೆ. ಅದು ಮಾಹಿತಿಯ ಕೊರತೆ ಇದೆಯೋ ಅಥವಾ ಅವರಿಗೆ ಅಲ್ಲಿ ಮಾಹಿತಿ ಸಿಗೋದಿಲ್ವಾ ಅಂತ ಏನಾದರೂ ಒಂದು ಮನೋಭಾವನೆ ಇಟ್ಕೊಂಡು ಆ ರೀತಿ ಅವರು ಬರ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಇದು ಹೋಗಬೇಕು. ರೈತ ಬಾಂಧವರು ನಮ್ಮ ಮಹಾವಿದ್ಯಾಲಯ ಇರಬಹುದು ಸಂಶೋಧನಾ ಕೇಂದ್ರ ಇರಬಹುದು ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಇಲ್ಲಿ ಬಂದು ಅವರಿಗೆ ಬೇಕಾದಂತಹ ಪರಿಕರಗಳ ಬಗ್ಗೆ ಮಾಹಿತಿ ತಿಳ್ಕೋಬಹುದು ಅಥವಾ ಏನು ನಮ್ಮ ಬೆಳೆಗಳಿಗೆ ರೋಗ ಬರುತ್ತೆ ಕೀಟದ ಬಾಧೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿಯಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ವಿನೂತನವಾಗಿರುವಂತಹ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಇದನ್ನ ಅವರು ನಮ್ಮ ಒಂದು ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಈ ಎಲ್ಲಾ ಮಾಹಿತಿಗಳು ತಮಗೆ ಸಿಗುತ್ತೆ. ಸೊ ಎಲ್ಲಾ ಮಾಹಿತಿಯನ್ನ ಒಂದೇ ಸೂರಿನಡಿಯಲ್ಲಿ ಮಾಡಬೇಕು. ಇದನ್ನ ಆಂದೋಲನದ ಮೂಲಕ ಮಾಡಿದಾಗ ರೈತರಿಗೆ ಪರಿಚಯ ಆಗುತ್ತೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತ ಬಾಂಧವರು ನಮ್ಮ ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರ ಅಥವಾ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ತಮಗೆ ಬೇಕಾದಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಆಂದೋಲನವನ್ನು ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಸೊ ನಮ್ಮ ವಿಶ್ವವಿದ್ಯಾಲಯ ನಾನು ಆಗ್ಲೇ ಹೇಳಿದಾಗೆ ಸುಮಾರು 400-450 ಏನು ನಾವು ಬಿಡುಗಡೆ ಮಾಡಿದೆ ಹೊಸ ತಳಿಗಳನ್ನ. ಅದರಲ್ಲಿ ಸುಮಾರು ತಳಿಗಳು ನಮ್ಮ ಏನು 10 ಜಿಲ್ಲೆಗಳಿದೆ ಅಲ್ಲಿಯ ರೈತ ಬಾಂಧವರು ಅದನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಬಂದ್ರೆ ರಾಗಿ ಇದೆ ಮುಖ್ಯ ಬೆಳೆ, ಆಲೂಗೆಡ್ಡೆ ಇದೆ, ಮೆಕ್ಕೆಜೋಳ ಇದೆ, ಮತ್ತೆ ಸ್ವಲ್ಪ ಭಾಗದಲ್ಲಿ ಒಂದು ಸ್ವಲ್ಪ ಈಗ ಸಿರಿಧಾನ್ಯಗಳು ಸಹ ಬೆಳೀತಾ ಇದ್ದಾರೆ. ಮೇಡಮ್ ಅವಾಗ ಆಗ್ಲೇ ಹೇಳಿದ್ರು ಕೋಕಿಲಾ ಮೇಡಮ್, ಈಗಾಗಲೇ ಸುಮಾರು 40% ಮಾತ್ರ ಈಗ ಏನು ಕೃಷಿ ಭೂಮಿಯಲ್ಲಿ ಬಿತ್ತನೆ ಆಗಿದೆ. ಮುಂಚೆ ಏನು ಮೇಲೆ ಒಳ್ಳೆಯ ಮಳೆ ಆಯಿತು, ನಮಗೆ ಹೆಚ್ಚಾಗಿ ಮಳೆ ಆಗಿದೆ. ರೈತ ಬಾಂಧವರು ಹಸಿರಿಲೆ ಗೊಬ್ಬರದ ಬೀಜ ಇರಬಹುದು ಅಥವಾ ದ್ವಿದಳಧಾನ್ಯಗಳು ಅದು ಆಗಲೇ ಅಲಸಂದೆ ಇರಬಹುದು, ಹೆಸರು ಇರಬಹುದು ಅಥವಾ ಉದ್ದು ಇರಬಹುದು, ಈಗಾಗಲೇ ಸುಮಾರು ತಾಲೂಕುಗಳಲ್ಲಿ ಬಿತ್ತನೆ ಆಗಿದೆ. ಈಗಾಗಲೇ ಕೇರಳದಿಂದ ಈ ಒಂದು ಏನು ಮಳೆ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಒಂದು ರಾಜ್ಯಕ್ಕೂ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಗೂ ಸಹ ಬರುವ ನಿರೀಕ್ಷೆ ಇದೆ. ಈ ವರ್ಷ ಸುಮಾರು 90% ಒಳ್ಳೆಯ ಏನು ಮಳೆ ಆಗ್ಬೋದು ಅಂತ ಸಹ ಈಗಾಗಲೇ ಅಂದಾಜು ಮಾಡಲಾಗಿದೆ. ಯಾವುದೇ ಒಂದು ಆತಂಕ ಪಡುವ ಅಗತ್ಯ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರ ಹಮ್ಮಿಕೊಂಡಿದ್ದ 2023 ಸಾಲಿನ ಪೂರ್ವ ಮುಂಗಾರು ಆಂದೋಲನದ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಶುಕ್ರವಾರ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಿತ್ತರಿಸಲಾಗುತ್ತದೆ. ಪ್ರಸ್ತುತಿ ವಿಜಯ್ ಅಂಗಡಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ.

ಬಿರಿದಾಗ. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು. ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕೇ? ನಿಮ್ಮ ಸಲಹೆಗಳನ್ನು ಪೋಸ್ಟ್ ಬಾಕ್ಸ್ ನಂಬರ್ 111 ಆಕಾಶವಾಣಿ ದೆಹಲಿ ಇಲ್ಲಿಗೆ ತಲುಪಿಸಬಹುದು. ನೀವು ನಮೋ ಆಪ್ ಅಥವಾ ಮೈ ಗೌ ಓಪನ್ ಫೋರಂನಲ್ಲಿ ಕೂಡ ನಿಮ್ಮ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಮನ್ ಕಿ ಬಾತ್ ಕೇಳಲು ಮರೆಯದಿರಿ. ಜೂನ್ 18 ತಾರೀಖು ಭಾನುವಾರ ಬೆಳಗ್ಗೆ 11 ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಕೇಳಿ ನಮ್ಮದೇ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ, ಶ್ರೀ ಪುರಂದರದಾಸರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ. ಕಲ್ಪನಾ ರೂಪರಾಶಿ ಬಂದಿದೇ ನಿನ್ನ ಬಯಸಿ ನಿಲ್ಲೇನಿ ಓಡದೆ ಕಲ್ಪನಾ ಪುರಂದರ ದಾಸರ ಸಾಹಿತ್ಯದ ಜೊತೆಯಲ್ಲಿ ಚಿ ಉದಯಶಂಕರ್ ಹಾಗೂ KSL ಸ್ವಾಮಿಯವರ ಸಾಹಿತ್ಯ ಕೂಡ ಈ ಗೀತೆಗಿದೆ. ಬಿನ್ನಾಣಗಿತ್ತಿ ಬೆಡಗಿನ ರೂಪಗಾತಿ ಮಧುರ ಮೃದು ನುಡಿಯ ಮನಮೋಹಕ ಮಾನವತಿ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೆ ನಿನ್ನ ಬಯಸಿ ನಿಲ್ಲೇನಿ ಓಡದೆ ಕೆಂಪು ಒಲವಿನ ನೋಟ ಸುಂಪು ಇಂಪು ರಾಗ ತಂಪು ಸಂಜೆಯ ಗಾಳಿ ತಂಪು ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೇ ನಿನ್ನ ಬಯಸಿ ನಿಲ್ಲೇನಿ ಓಡದೆ ತಾರೆ ಮಿನುಗು ತಾರೆ ಆಗಸದ ಬೆಳ್ಳಿ ತಾರೆ ಸೊಯ್ ಬಾರೆ ಅಮೃತಧಾರೆ ಬಳಿ ನೀನಿದೆ ಸುಖ ಬೇರೆ ನಿಲ್ಲೆ ನೀ ನಿಲ್ಲೆ ನೀಗೇಕೆ ಓಡುವೆ ನಾ ಬಲ್ಲೆ ಕಲ್ಪನಾ ಕಲ್ಪನಾ ರೂಪರಾಶಿ ಬಂದಿದೇ ನಿನ್ನ ಬಯಸಿ ನಿಲ್ಲೇನಿ ಓಡದೆ ಕಲ್ಪನಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಡಮಾನ್ ಚಿತ್ರದ ಗೀತೆ. ಅಂಡಮಾನ್ ಅಂಡಮಾನೋ ಅಂಡಮಾನ್ ಅಂಡಮಾನೋ ಶಿವರಾಜ್ ಕುಮಾರ್ ಹಾಗೂ ಚಿತ್ರಾ ಅವರ ಯುಗಳ ಸ್ವರದಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.